ಕುಲುರಾತುವೆಲ್ಲ ಕುಟುಂಬದಿಯಲ್ಲಿ ಬಾಗಿ ಸುಗಮ ಮಾತುವೆಲ್ಲ ಗನ್ ಬನ್ ಗನ್ ಬನ್ ಕಂಚು ರಂಚು ಬೆನಿಕೆಲ ಗನ್ ಗನ್ ಮಂಗಳ ಕುಕುರು ಕುಕುರು ಕಟುವೆಲ್ಲ ನಿಲ್ಲು ತಂಡುವೆ ಕಟ್ಟುವ ಗೀಯ ಅತಿಲವ ಕೆಲು ಮಕ್ಕಳು ದಲವ ಗೀಯ ಅಗೇಲವ ಹಿನ್ನಹಿ ಹಿನ್ನಹಿ ಉಮರಿ ಕರಣ ಪುದುಮ ಅಂಗರ ದಂಗರ ಕರಣ ಕಕುಳು ಮುಕುಳು ಟಿಕಿರಿಲ ಹರಟಿ ಸುಳಂಗೆ ಕುಳವಾಗೆ ಬದಿಲ ಅಲೆನ ಕಣಿವಾಗೆ ಬದಿಲ ಅಲೆನವ ಮೆನ್ನ ಕುಳಂಬ ಕನ್ನಿಯ ಕೊಳಂಬ ಕನ್ನಿಯ ಚೊಕರಿನ ತುಂಪರಗಲ ಇಹಲ ಬಹಳ ಉರಿ ಕಡೈ ಜಾತಿ ಜಾತಿ ಹರಗೊಳ ಅಕ್ಕು ಕಂ ಜುಕು ಕಂ ಅಂಗಟ ಅಂಗಟ ದಾನ ಅದಲ ಪೆದಲ ಕಾಲ ಅಮ್ಮ ದುವಟ ಅಡುವಿಯೈ ಕಪಿಲ ಬೆಳೆದವ ಅಮ್ಮ ದುವಟ ಅಡುವಿಯೈ ಕಪಿಲ ಬೆಳೆದವ ಅಂಗಲ್ ದಿಕ್ಕಿ ಹತ್ತೆ ಕುಯಿ ಕರೆಂದ ಕುಯಿ ಕೆತ್ತುಳ ರಥದಲ್ಲಿ ಬಗೆ ಮೂಲ ಹಂದು ಬಗೆ ನಟವ ನಟವ ನಟ ನಟ ಜತಿಯ ರಥವಟ ಎಲ್ಲ ಕುಲದ ಸನ್ನಿಯ ಕೊಲದ ಸನ್ನಿಯ